ಆಮೇಲೆ ಅದರ ಅರಿವಾಗ್ತದೆ. ಓದಿದ್ರಿ, ಆಮೇಲೆ ಮಡ್ರಾಸ್ನಲ್ಲಿ ಪದವಿ ಮಾಡಿಕೊಂಡು ಸ್ವಲ್ಪ ಕಾಲ ಖಾಸಗಿ ಉದ್ಯೋಗವನ್ನು ಮಾಡಿಕೊಂಡು ಕೃಷಿಗೆ ಬಂದ್ರಿ. ನೀವು ಕೃಷಿಗೆ ಬಂದಾಗ ಹೇಗಿತ್ತು ಪರಿಸ್ಥಿತಿ? ತಾತನ್ನ ನೋಡಿದ್ರೆ ಅಪ್ಪನ ಒಂದು ಆಸಕ್ತಿಯನ್ನ ಗಮನಿಸಿಕೊಂಡು ಏನನ್ಸಿತ್ತು ಆಗ? ತಾತಂದು ಅಷ್ಟು ಯೋಚನೆ ಇಲ್ಲ ನನಗೆ, ನಾನು 6 ವಯಸ್ಸು ಹುಡುಗ ಆಗಿದ್ದೇನೆ ಅಷ್ಟೇ. ಮತ್ತೆ ತಂದೆಯವರು ತುಂಬಾ ದುಡಿತಾ ಇದ್ರು, ಬೆಳಗ್ಗೆ ಶುರು ಮಾಡಿದ್ರೆ ಸಂಜೆನೆ ಮನೆಗೆ ಬರ್ತಾ ಇದ್ರು. ಅದನ್ನ ನೋಡಿದ್ರೆ ನಾನು ಕಲ್ತ್ಕೊಂಡೆ. ಮತ್ತೆ ತಂದೆಯವರು ತುಂಬಾ ಇಂಪ್ರೂವ್ಮೆಂಟ್ಗೆ ಏನೆಲ್ಲ ಹೊಸ ಹೊಸದು ಟ್ರೈ ಮಾಡ್ತಾ ಇದ್ರು, ಅದೇ ತರ ನಾನು ಟ್ರೈ ಮಾಡಿದೆ. ಅದೇ ಇದರಲ್ಲಿ ಅಗರ್ವುಡ್ ಪ್ರೇರಣೆ ಸಿಕ್ತು ನನಗೆ. ತಂದೆಯವರ ಬಗ್ಗೆ ಹೇಳ್ತಾ ಇದ್ರಿ, ಪರಿಶ್ರಮದಿಂದ ಇಷ್ಟೊಂದು ತೋಟವನ್ನ ಮಾಡಿದ್ದಾರೆ. ಅಪ್ಪನ್ನ ನೀವು ಕಂಡಂತೆ ಅವರ ವಿಶೇಷ ಗುಣಗಳ ಬಗ್ಗೆ ಹೇಳ್ತಾ ಇದ್ರೆ, ಪರಿಶ್ರಮ ಜೀವಿ, ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ರು. ಎಷ್ಟನೇ ವಯಸ್ಸಿನಲ್ಲಿ ತೀರ್ಕೊಂಡ್ರು ಅವರು? 98 ವಯಸ್ಸಿನಲ್ಲಿ ತೀರ್ಕೊಂಡ್ರು, ಈಗ 2 ವರ್ಷ ಆಯ್ತು ಅಷ್ಟೇ. ಅವ್ರು ಏನ್ ಓದಿದ್ದು? ಅವರು ಪಾಲಘಾಟ್ನಲ್ಲಿ ಡಿಗ್ರಿ ಮಾಡಿದ್ರು, ಆಗ ಮೆಡ್ರಾಸ್ ಪ್ರೆಸಿಡೆನ್ಸಿ. ಅದಾದ್ಮೇಲೆ ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಂದ ಫಿಶರೀಸ್ಗೆ ಹೋದ್ರು. ಮತ್ತೆ ನಮ್ ದೊಡ್ಡಪ್ಪ ತೀರ್ಕೊಂಡ ಮೇಲೆ ತಾತ ವಾಪಸ್ ಕರೆಸಿದ್ರು, ಅಸಿಸ್ಟೆಂಟ್ ಡೈರೆಕ್ಟರ್ ಫಿಶರೀಸ್ ಆಗಿ ರಿಟೈರ್ ಆದ್ರು. 200 ಎಕರೆ ತೋಟದಲ್ಲಿ ಏನೇನು ಬೆಳೆಗಳಿದಾವೆ? ಅಗರ್ವುಡ್ ಹಾಕೊಂಡಿದ್ದಾರೆ, ಜೊತೆಗೆ ಕಾಫಿ, ಕಾಳುಮೆಣಸು, ಏಲಕ್ಕಿ, ಇತರೆ ಬೆಳೆಗಳ ಬಗ್ಗೆ ಉಲ್ಲೇಖ ಮಾಡಿ, ಹೇಗೆ ಪೋಷಣೆ ಮಾಡ್ತಾ ಇದ್ರಿ? ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಕಾರ್ಮಿಕರು ಸಿಗ್ತಾ ಇಲ್ಲ, ಎಲ್ಲ ಕೆಲ್ಸಕ್ಕೆ ಬಾಕಿ ಆಗ್ಬಿಡುತ್ತೆ. ಇಷ್ಟೆಲ್ಲ ಬೆಳೆ ಇರೋದ್ರಿಂದ ಯಾವ್ದು ಸರಿಯಾಗಿ ಕೆಲ್ಸ ಮಾಡ್ಸಕ್ ಆಗ್ತಾ ಇಲ್ಲ. ಆದ್ರೂ ನಿಭಾಯಿಸ್ಕೊಂಡು ಹೋಗ್ತದ್ರಿ, ಎಲ್ಲಾ ಕ್ಷೇತ್ರಗಳಲ್ಲೂ ಒಂಥರ ಚಾಲೆಂಜಸ್, ಸಮಸ್ಯೆಗಳು ಉದ್ಭವ ಆಗ್ತದವೆ, ನಿವಾರಣೆ ಆಗ್ತವೆ, ಸಮಯ ಬೇಕು. ಕಾಫಿಯಲ್ಲಿ ಅರಬಿಕಾ ರೋಬಸ್ಟವನ್ನ ಹಾಕೊಂಡಿದ್ರಿ, ಮತ್ತೆ ಯಾವ್ಯಾವ ತಳಿಗಳಿದಾವೆ ಹೇಳಿ? ಅರಬಿಕಾದಲ್ಲಿ 795 ಇದೆ, ಕಾವೇರಿ ಇದೆ, ಮತ್ತೆ ಚಂದ್ರಗಿರಿ ಇದೆ, ಮತ್ತೆ ರೋಬಸ್ಟದಲ್ಲಿ ಸೆಲೆಕ್ಷನ್ ಇದೆ, C2R ಇದೆ, ಪೆರಿಡಿನಿಯಾ ಇದೆ. ಎರಡು ಕಾಫಿಯ ಜಾತಿಗಳನ್ನ ಹಾಕೊಂಡು ಹೇಗೆ ಪ್ರತ್ಯೇಕ ಪ್ಲಾಟ್ ಮಾಡ್ಕೊಂಡಿದ್ರ ಅಥವಾ ಕಾಫಿ ಅರಬಿಕಾ ಮತ್ತು ರೋಬಸ್ಟವನ್ನ ಬೆರೆಸಿಕೊಂಡಿದ್ರ? ಇಲ್ಲ, ಪ್ರತ್ಯೇಕ ಪ್ಲಾಟ್ ಮಾಡ್ಕೊಂಡಿದ್ದೀನಿ. ಅರಬಿಕಾದಲ್ಲಿ ಕ್ರಾಪ್ ಇಲ್ಲ ಅಂತ ಹೇಳಿದ್ರೆ ರೋಬಸ್ಟದಲ್ಲಿ ಕ್ರಾಪ್ ಬರುತ್ತೆ ಅಂತ ಹೇಳಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದ್ದೇವೆ. ಸರಿನೇ. ಆಮೇಲೆ ದೊಡ್ಡ ದೊಡ್ಡ ಮರಗಳನ್ನ ನಾವು ತೋಟದಲ್ಲಿ ನೋಡ್ತಾ ಇದ್ವಿ, ಎಂತೆಂತ ನೆರಳಿನ ಮರಗಳಿದಾವೆ? ತಾತ ಹಾಕಿದ್ದ, ಅಪ್ಪ ಹಾಕಿದ್ದ, ಹೇಗೆ? ಜಾಸ್ತಿ ನೋಡಕ್ ಹೋದ್ರೆ ತಾತ ಹಾಕಿರೋದು, ತಂದೆಯವರು ಹಾಕಿದ್ದಾರೆ. ಇಲ್ಲ, ಹತ್ತಿ ಜಾಸ್ತಿ ಇದೆ. ಆಗಿನ ಕಾಲದಲ್ಲಿ ಬ್ರಿಟಿಷರ್ಸ್ ಹತ್ತಿ ಹಾಕ್ಬೇಕು ಅಂತ ಹೇಳ್ತಾ ಇದ್ರು. ಮತ್ತೆ ಹೊನ್ನೆ ಮರ ಇದೆ, ಬೀಟಿ ಮರ ಇದೆ, ಬಳಂಜಿ ಇದೆ, ಸಿಲ್ವರ್ ಇದೆ, ನೊಗ ಇದೆ, ಎಲ್ಲ ನೇಟಿವ್ ಟ್ರೀಸ್ ಅಂತ ಹೇಳ್ತಾರೆ. ಮತ್ತೆ ನೀವು ಸಿಲ್ವರ್ ಹಾಕಿದ್ದ ತಂದೆಯವರೇ ಹಾಕಿದ್ರ? ತಂದೆಯವರು ಹಾಕಿದ್ರು, ಅದಾದ್ಮೇಲೆ ನಾ ಬಂದ್ಮೇಲೆ ನಾನು ಸುಮಾರು 6,000 ಮೇಲೆ ಸಿಲ್ವರ್ ಹಾಕಿದ್ದೀನಿ. ಪಲ್ಪಿಂಗ್ ಯೂನಿಟ್ ಅನ್ನ ತಂದೆಯವರೇ ಮಾಡಿಸಿದ್ದ? ಹೌದು, ತಾತನ ಕಾಲದಿಂದೇ ಇತ್ತು ಅದು. ಮತ್ತೆ ತಂದೆಯವರು ಪ್ಲೇಸ್ ಚೇಂಜ್ ಮಾಡಿದ್ರು, ಈಗ ನಾನ್ ಬಂದ್ಮೇಲೆ ಕಳೆದ ವರ್ಷ ಒಂದು ಹೊಸ ಪಲ್ಪರೇ ಹಾಕಿದೀನಿ. ಸುಮಾರು ಜನ ಪಲ್ಪಿಂಗ್ ಯೂನಿಟ್ ಇಲ್ದಲ್ಲೇ ಹಾಗೆ ಹಣ್ಣನ್ನ ಕಾಯನ್ನ ಕಿತ್ಬಿಟ್ಟು ಒಣಗಿಸಿ ಮಾರಾಟ ಮಾಡೋದಿದೆ. ಈ ಪಲ್ಪಿಂಗ್ ಯೂನಿಟ್ ಅನ್ನ ನೀವು ಕಾಪಾಡ್ಕೊಂಡು ಬಂದಿದ್ರಿ, ಮತ್ತು ಅದರಲ್ಲಿ ಹೊಸತನವನ್ನ ಕಂಡಿದ್ರಿ, ಉಳಿಸಿಕೊಂಡು ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿದ್ರಿ, ಏನು ಅದರ ಅನುಕೂಲಗಳ? ನಾನೇ ಹೇಳುದಂದ್ರೆ, ನನ್ನ ಅರಿವು ಇರ್ಬೇಕಾದ್ರೆ ತಾತನ ಕಾಲದಿಂದ ಪಲ್ಪಿಂಗ್ ಮಾಡ್ತಾ ಬರ್ತಾ ಇದ್ದಾವೆ, ಯಾವ ವರ್ಷನೂ ಬಿಡ್ಲಿಲ್ಲ. ನನ್ಗೆ ಗೊತ್ತಿರುವ ಹಾಗೆ ಪಲ್ಪ್ ಬಹಳ ಅಡ್ವಾಂಟೇಜ್ ಆಗಿದೆ, ಯಾಕೆಂತ ಹೇಳಿದ್ರೆ ಅದ್ರದ್ದು ಸಿಪ್ಪೆ ನಮ್ಗೆ ಸಿಕ್ಕುತ್ತೆ, ಸಿಪ್ಪೆಯಲ್ಲಿ ನಾವು ಕಾಂಪೋಸ್ಟ್ ಮಾಡಬಹುದು, ಮತ್ತೆ ರೇಟು ಜಾಸ್ತಿ ಸಿಕ್ಕುತ್ತೆ. ಇದೆಲ್ಲ ನೋಡ್ಬೇಕಾದ್ರೆ ಪಲ್ಪ್ ಇಟ್ಕೊಳ್ಳೋದೇ ಒಳ್ಳೇದು ಅಂತ ಆಯ್ತು. ನಮ್ಮ ಶ್ರೋತೃಗಳಿಗೆ ಹೇಳಿ, ಮಧ್ಯಮ ಗಾತ್ರದ ಅಥವಾ ಅವರೇಜ್ ಪಲ್ಪರ್ ಅನ್ನ ಇಟ್ಕೊಳ್ಳಿಕ್ಕೆ ಎಷ್ಟು ವೆಚ್ಚ ಆಗಬಹುದು? ನೀವು ಎಂತದನ್ನ ಇಟ್ಕೊಂಡಿದ್ರಿ, ಎಷ್ಟು ವೆಚ್ಚ ಆಗಿತ್ತು? ಈ ಹೊಸ ಪಲ್ಪರ್ ಹಾಕ್ಬೇಕಾದ್ರೆ ನನ್ಗೆ ಒಂದು ಎಲ್ಲ ಕೆಲಸ ಮುಗಿಸ್ಬೇಕಾದ್ರೂ 8 ಲಕ್ಷ ರೂಪಾಯಿ ಆಯ್ತು, ಲೋಕಲ್ ವೆರೈಟಿ ಪಲ್ಪರು. ಮಧ್ಯಮ ವರ್ಗಕ್ಕೆ ಒಂದು 3-3.5 ಲಕ್ಷದ 2.5 ಲಕ್ಷ ಸೆಕೆಂಡ್ ಹ್ಯಾಂಡ್ ಪಲ್ಪರ್ ಸಿಕ್ಕುತ್ತೆ, ಅದು ಹಾಕೊಂಡ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಮುಂದೆ ಮಾಡ್ಕೊಂಡು ಹೋಗ್ಬೋದು ಅಂತ. ತಾವು ಹೇಳಿದಂಗೆ ನಮ್ಮಲ್ಲೇ ಉತ್ಪಾದನೆ ಆಗುವ ಕಾಫಿ ಹಣ್ಣಿನ ಸಿಪ್ಪೆ ಮತ್ತೆ ನಮ್ಮ ತೋಟಕ್ಕೆ ಬಳಕೆ ಆಗೋ ರೀತಿಯಲ್ಲಿ ಅನುಕೂಲ ಆಗ್ತದೆ. ಆ ಸಿಪ್ಪೆಯನ್ನ ಗೊಬ್ಬರ ಮಾಡ್ಕೊಳ್ಳಿಕ್ಕೆ ಅನೇಕರು ಬಳಕೆ ಮಾಡ್ಕೊಳ್ತಾರೆ. ಈ ಹಿಂದೆಲ್ಲ ಅದನ್ನೇ ಒಂದು ಮುಖ್ಯವಾದ ಉದ್ದೇಶ ಇಟ್ಕೊಂಡು ಮಾಡ್ಕೊಂಡ್ರು, ಈಗೀಗ ಏನೇನೋ ತಾಪತ್ರಯಗಳಂತ ಅನ್ಕೊಂಡು ಕೈ ಬಿಟ್ಬಿಟ್ರು. ಪಲ್ಪಿಂಗ್ ಮಾಡೋದ್ರಿಂದ ಬೇಗ ಒಣಗಿಸ್ಬೋದು, ಆಮೇಲೆ ಇಡ್ಲಿಕ್ಕೂ ಹೆಚ್ಚು ಜಾಗ ಬೇಕಾಗಿಲ್ಲ, ಬೆಲೆನೂ ಚೆನ್ನಾಗಿ ಸಿಗುತ್ತೆ ಅನ್ನೋ ಒಂದು ಮಾತನ್ನ ನಿಮ್ಮಂತವ್ರು ಹೇಳ್ತಾ ಇದ್ದೀರಿ. ಜೊತೆಗೆ ಕಾಫಿ ಗುಣಮಟ್ಟ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಹೇಳೋದಿದೆ ಪಲ್ಪಿಂಗ್ ಮಾಡೋದ್ರ ಮೂಲಕ. ಹೀಗೆ ಅನುಕೂಲಗಳಿರೋದ್ರಿಂದ ಗಮನಿಸಿ. ಕಾಫಿ ಹಣ್ಣಿನ ಸಿಪ್ಪೆಯನ್ನ ನೀವು ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಳ್ಳಿಕ್ಕಾಗಿ ಉಪಯೋಗಿಸ್ಕೊಳ್ತಿರಲ್ಲ, ಹೇಗ್ ಮಾಡ್ತೀರಿ? ಏನೇನು ಹಾಕ್ತೀರಿ? ಎಷ್ಟು ತಿಂಗಳಾದ ಬಳಿಕ ಹಾಕೊಳ್ತೀರಿ? ವರ್ಷಕ್ಕೆ 2 ಸಲ ಗೊಬ್ಬರ ಹಾಕ್ತೇವೆ, NPK ಹಾಕ್ತೇವೆ, 17 ಜಾಸ್ತಿ. ಒಂದ್ಸಲಿ DAP ಹಾಕ್ತೇವೆ, ಇನ್ನೊಂದ್ಸಲಿ ರಾಕ್ ಫಾಸ್ಫೇಟ್ ಮಿಕ್ಸ್ ಮಾಡ್ಕೊಂಡು ಹಾಕ್ತೇವೆ NPK ಜೊತೆ. ಮತ್ತೆ ಜೊತೆಯಲ್ಲಿ ಸಿಪ್ಪೆ ಗೊಬ್ಬರದಿಂದ ಕಾಂಪೋಸ್ಟ್ ಮಾಡಿದ್ದು ಅದು ಮಳೆಗಾಲ ಮುಗಿಯೋಕ್ಕಿಂತ ಮೊದಲು ಹಾಕ್ತೇವೆ. ಇದ್ಮೂರು ಮಾಡ್ತೇವೆ ನಾವು. ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಳ್ಳಿಕ್ಕೆ ಸಗಣಿಯನ್ನು ಸೇರಿಸ್ಕೊಳ್ತೀರಿ, ಆಮೇಲೆ ಇನ್ನು ಬೇರೆ ಏನಾದ್ರು ಪದಾರ್ಥಗಳನ್ನು ಹಾಕೊಳ್ತೀರಾ, ಹೇಗೆ? ಹೌದು, ಕಾಫಿ ಸಿಪ್ಪೆ ಜೊತೆ ಸಗಣಿ ಹಾಕ್ತೇವೆ. ತೋಟದಲ್ಲಿ ಸಿಕ್ಕುವ ಸೊಪ್ಪು ದರ್ಗು ಯಾವ್ದೆಲ್ಲ ಸಿಕ್ಕುತ್ತೆ ಅದೆಲ್ಲ ಮಿಕ್ಸ್ ಮಾಡಿ ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೇವೆ. ಮಿಕ್ಸ್ ಮಾಡಿ ಹಾಗೆ 3 ತಿಂಗಳು ಬಿಟ್ಬಿಡ್ತೇವೆ. ಅದಾದ್ಮೇಲೆ ಪುನಃ ಅದನ್ನ ಉಲ್ಟ ಪಲ್ಟ ಮಾಡಿ ಮತ್ತೆ ಒಂದು 6 ತಿಂಗಳಾದ್ಮೇಲೆ ನಾವು ಫೀಲ್ಡ್ ಹಾಕ್ತೇವೆ. ಒಟ್ಟು ತಪ್ಪದೇ ಸಾವಯವ ಗೊಬ್ಬರವನ್ನ ಮಾಡ್ಕೊಳ್ತೀರಿ. ಅದಕ್ಕೆ ಪೂರ್ವಕವಾಗಿ ಈ ಹಿಂದೆಲ್ಲ ಸಾಕಷ್ಟು ಹಸುಗಳು ಇದ್ವು ಅಂತ ಅನ್ಕೊಂಡು ಹೇಳ್ತಾ ಇದ್ರಿ, ಈಗಲೂ ಎಷ್ಟಿದಾವೆ ತಮ್ಮಲ್ಲಿ? 5 ಹಸುಗಳಿದೆ. ನೋಡ್ಕೊಳ್ಳಿಕ್ಕೆ ಜನ ಇಲ್ಲದಿದ್ರೆ ಅದಕ್ಕಾಗಿ ಇಷ್ಟು ಕಡಿಮೆ ಹಸುಗಳು ಇಟ್ಕೊಂಡಿದ್ದೇವೆ. ಮೊದಲು ನಮ್ಮ ಹತ್ರ 50-100 ಇತ್ತು ನೋಡ್ಕೊಳ್ಳಿಕ್ ಕಾರ್ಮಿಕರು ಇದ್ರು, ಈಗ ಅದ್ ಕಡಿಮೆ ಆಗಿರೋದ್ರಿಂದ 5 ಹಸುಗಳನ್ನು ಇಟ್ಕೊಂಡಿದ್ದೇವೆ. ನೋಡಿ, ಒಂದು ತೋಟದಲ್ಲಿ ಎಷ್ಟೊಂದು ಕೆಲಸಗಳಿದಾವೆ, ಎಷ್ಟು ಜನಗಳಿಗೆ ಆಶ್ರಯ ಸಿಗುತ್ತೆ, ಆಮೇಲೆ ತೋಟದ ಮಾಲೀಕರಿಗೂ ಕೈ ತುಂಬಾ ಕೆಲಸ. ಚೆನ್ನಾಗಿ ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ದುಡ್ಡುನು ಸಿಗುತ್ತೆ, ಅಭಿವೃದ್ಧಿನೂ ಆಗುತ್ತೆ. 200 ಎಕರೆಯ ತೋಟವನ್ನ ನಿಭಾಯಿಸಲಿಕ್ಕೆ 40 ಜನ ಕಾರ್ಮಿಕರು ಇದಾರೆ ಅಂತ ಅನ್ಕೊಂಡು ಹೇಳ್ತಾ ಇದ್ರೆ, ನೀವು ನಿರಂತರವಾಗಿ ಅದನ್ನೆಲ್ಲ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ರೆ, ಒಂದೇ ಕಡೆಗೆ ತೋಟ ಇದೆಯಾ, ಹೇಗೆ ತಮ್ದೆಲ್ಲ? ನಮ್ಮಲ್ಲಿ 2 ಕಡೆಗೆ ಇದೆ, ಒಂದು ಮಾದಾಪುರದಲ್ಲಿ, ಇನ್ನೊಂದು ಮೋದನ್ ಅಂತ ಒಂದು ಜಾಗ ಇದೆ ತುರ್ಕರಟ್ಟಿ, ಅಲ್ಲಿಯೂ ಇದೆ. ಎಲ್ಲ ಸೇರಿ 100 ಎಕರೆಯಷ್ಟು ಬರುತ್ತೆ. ಅಗರ್ ವುಡ್ ಹಾಕಿ ಎಷ್ಟು ವರ್ಷಗಳಾದ್ವು? ಅಗರ್ ವುಡ್ 2007 ಹಾಕಿದ್ದು, ಈಗ 15 ವರ್ಷ ಆಯ್ತು. ಈ ಪ್ರದೇಶದಲ್ಲಿ ಎಷ್ಟು ಮಳೆ ಬರುತ್ತೆ, ಅಗರ್ ವುಡ್ ಗಿಡಗಳು ಹೇಗೆ ಬೆಳವಣಿಗೆಯನ್ನು ಹೊಂದಿದವೆ? ನಮ್ಮೂರಲ್ಲಿ ಮರ ನೋಡಕ್ ಹೋದ್ರೆ ಬಹಳ ಚೆನ್ನಾಗಿ ಬೆಳೆದಿದೆ. ಬಂದವರೆಲ್ಲ ಹೇಳ್ತಾರೆ ಇಲ್ಲಿ ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿ. ಅನ್ನೇ ಕಟಾವ್ ಮಾಡಿದ್ದಾರೆ, ಅದರ ಕ್ವಾಲಿಟಿ ಹೇಗಿದೆ ಮತ್ತೆ ಈಲ್ಡ್ ಹೇಗ್ ಸಿಕ್ಕುತ್ತೆ ಅಂತ ಇನ್ನು ಗೊತ್ತಾಗಲ್ಲ, ಇನ್ನೊಂದು 20 ದಿವಸ ಆದ್ಮೇಲೆ ಗೊತ್ತಾಗುತ್ತೆ. 15 ವರ್ಷಗಳಿಂದ ಗಮನಿಸ್ತಾ ಇದ್ರಿ, ವರ್ಷ ವರ್ಷಕ್ಕೂ ಚೆನ್ನಾಗಿ ಬೆಳವಣಿಗೆ ಆಗಿದಾವೆ. ಮತ್ತೆ ಕಾಫಿ ತೋಟಕ್ಕೆ ಅಗರ್ ವುಡ್ ಹೊಂದಾಣಿಕೆ ಆಗುತ್ತಂತ ಹೇಳ್ತಿದ್ರೆ ಹೇಗೆ? ನನ್ನ ಅಭಿಪ್ರಾಯ ಹೊಂದಾಣಿಕೆ ಇದೆ. ನೋಡಕ್ ಹೋದ್ರೆ ಕಾಫಿಯು ಚೆನ್ನಾಗಿ ಬರ್ತಾ ಇದೆ, ಕಾಫಿಗೆ ಏನು ಅಡ್ಡಿ ಇಲ್ಲ ಅಂತ ನಾನು ಹೇಳುವೆ. ನಿತ್ಯ ಹರಿದ್ವರ್ಣ ಮರ, ಮತ್ತು ಪ್ರತಿ ವರ್ಷನೂ ಈಗ ಬೇರೆ ಬೇರೆ ಮರಗಳ ಕಪಾತ್ ಮಾಡುವಾಗ ಅಥವಾ ಮರಗಸಿ ಮಾಡುವಾಗ ಇದ್ರದ್ದನ್ನು ಹೆಚ್ಚಾಗಿದ್ದು ಹೊಡಿತೀರಾ ಅಥವಾ ಹಾಗೆ ಬಿಡ್ತೀರಾ, ಹೇಗೆ? ಬೇರೆ ಮರ ಕಪಾತ್ ಮಾಡುವಾಗ ಇದಕ್ಕೂ ಮಾಡ್ತಾ ಇದ್ದೀನಿ, ಏನ್ ತೊಂದರೆ ಕಾಣಿಸ್ತಾ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಮರ ಚೆನ್ನಾಗಿ ಬೆಳೆದಿದೆ ಅಂತ ಆಗುತ್ತೆ. ಎಷ್ಟು ಮರಗಳಿದಾವೆ? ನನ್ನಲ್ಲಿ ಅಗರ್ವುಡ್ 600 ಮರ ಇದೆ. ಗಾತ್ರ ಈಗ 15 ವರ್ಷಕ್ಕೆ ಎಷ್ಟು ಆಗಿರ್ಬೋದು ಸುತ್ತಳತೆ? ಏನಂತ ಹೇಳಿದ್ರೆ ಅಗಾರುಡ್ಗೆ ತಳಿ ಏನು ಕೆಲಸ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾನು. ಹೇಗಾದ್ರೂ ಕಾಫಿ ಗಿಡಕ್ಕೆ ಗೊಬ್ಬರ ಹಾಕೋದನ್ನ ಅದು ಹೇಳ್ಕೊಳ್ತಿತ್ತು, ಹಾಗೆ ಬೆಳೆಸಿದಷ್ಟೇ. ಸುತ್ತಳತೆ 1-1.5 ಅಡಿ 2 ಅಡಿ ಈ ತರ ಅಳತೆ ಮಾಡಿರ್ಬೇಕು ನೀವು? 15 ವರ್ಷಕ್ಕೆ ನಟ್ಟಿರೋದು ಈಗ 3-3.5 ಅಡಿ ಸುತ್ತಡಿ ದಪ್ಪ ಆಗಿದೆ. ಮತ್ತೆ 10 ವರ್ಷದ ಮರಗಳು ಇದೆ, ಅದೊಂದು 1.5 ಅಡಿ ದಪ್ಪ ಆಗಿದೆ ಅಷ್ಟೇ. ಅಗರ್ ವುಡ್ ಒಂದು ರೀತಿಯಲ್ಲಿ ಹೊಸ ಬೆಳೆ, ಆರ್ಥಿಕವಾದ ಸಹಾಯವನ್ನು ಮಾಡುತ್ತೆ, ಕಾಫಿ ತೋಟಕ್ಕೆ ಸೂಕ್ತ ಮತ್ತು ಇತರೆ ಭಾಗಗಳಲ್ಲಿ ಬೆಳೆಯಲಾಗ್ತಾ ಇದೆ ಅಂತ ಅನ್ಕೊಂಡು ನಾವು ಕೇಳಲ್ಪಟ್ಟಿದೀವಿ. ಅದಕ್ಕೇನು ವಿಶೇಷವಾದ ಕಾಳಜಿ ಬೇಕಾಗಿಲ್ಲ ಅಂತ ಅನ್ಕೊಂಡು ತಾವು ಹೇಳ್ತೀರಿ. ಇಲ್ಲಿ ಈಗ ಹಾಕಿದ ಗಿಡಗಳೆಲ್ಲ ಚೆನ್ನಾಗಿ ಬಂದ್ವಾ, ಏನಾದ್ರೂ ರೋಗ ಕೀಟಕ್ಕೆ ತುತ್ತಾಗಿ ಹೋದ್ವಾ, ಹೇಗೆ ಪರಿಸ್ಥಿತಿಯನ್ನ ನೀವು ಗಮನಿಸಿದ್ರಿ? ಇಷ್ಟವರೆಗೆ ರೋಗ ಏನ್ ಕಾಣಿಸ್ತಾ ಇಲ್ಲ. ಏನಾಗ್ಬಿಟ್ಟಿದೆ, ನಟ್ಟಾದ್ಮೇಲೆ ಕಚ್ಚಡ ಹೊಡಿಬೇಕಾದ್ರೆ ತುಂಬಾ ಅಡಿ ಆಗುತ್ತೆ ಅಷ್ಟೇ. ಇಲ್ಲದ್ರೆ ನನ್ನ ಅಭಿಪ್ರಾಯದಲ್ಲಿ ನಾನು ನೋಡಿದ್ದು ಗರುಡು ಚೆನ್ನಾಗಿ ಬೆಳೀತದೆ, ಮತ್ತೆ ಅವ್ರು ಹೇಳೋ ರೇಟ್ ಸಿಕ್ಬಿಟ್ರೆ ನಮ್ಗೆ ಕಾಫಿ ತೋಟನೇ ಬೇಡ ಅಂತ ಆಗ್ಬಿಡುತ್ತೆ. ಇನ್ನು ಮುಂದಕ್ಕೆ ನೋಡ್ಬೇಕು, ನಾವು ಈಲ್ಡ್ ಹೇಗ್ ಬರುತ್ತೆ ಮತ್ತೆ ಕ್ವಾಲಿಟಿ ಹೇಗಿರುತ್ತೆ ಅಂತ ನೋಡ್ಬೇಕು. ಅಗರ್ ವುಡ್ ನಲ್ಲಿ ಹೂವು ಕಾಯಿ ಕಂಡಿರ್ಬೇಕು ನೀವು ಅಲ್ವಾ? ಹೌದು, ಕಂಡಿದ್ದೀನಿ. ಅದರಿಂದ ಏನಾದ್ರೂ ಸಸಿ ಮಾಡ್ಕೊಂಡು ಮತ್ತೆ ಹಾಕಿರೋದಿದ್ಯಾ ಅಥವಾ ಬೇರೆಯವರಿಗೆ ಕೊಟ್ಟಿರೋದಿದ್ಯಾ? ಇಲ್ಲ, ಇದು ಕಾಯಿ ಕೊಟ್ಟಿದ್ದೀನಿ, ಆದ್ರೆ ನಾನು ಸಸಿ ಮಾಡ್ಲಿಲ್ಲ. ಕಟಾವು ಶುರುವಾಗಿದೆ, ನೋಡ್ತಾ ಇದ್ರಿ, ಕುತೂಹಲ ಸಹಜವಾಗಿದ್ದೇ ಇರುತ್ತೆ. ಅದ್ರ ಒಳಗಡೆ ಹೇಗಿದೆ ಮತ್ತೆ ಅದನ್ನೆಲ್ಲ ತೆಗೆದುಕೊಳ್ತಾರ ಅಥವಾ ಏನು ಇದರ ಆರ್ಥಿಕ ಪರಿಸ್ಥಿತಿ ಅಂತ ಅನ್ಕೊಂಡು ಸಹಜವಾಗಿ ಒಂದ್ ರೀತಿ ಆಸಕ್ತಿ ಬಂದೇ ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಅದಕ್ಕೆ ಇನಾಕ್ಯುಲೇಷನ್ ಮಾಡ್ಬೇಕು, ಮತ್ತೆ ಅದಕ್ಕೆ ಒಂದು ಸುವಾಸನೆ ಬರೆಸುವ ಒಂದು ರಚನೆ ನಿರ್ಮಾಣ ಆಗ್ಬೇಕಂತ ಅನ್ಕೊಂಡು ಕೆಲಸ ಯಾವಾಗ ಶುರು ಮಾಡಿದ್ರಿ? ಸಂಸ್ಥೆಯವರು ಅಥವಾ ಕಂಪನಿಯವರು ಯಾವಾಗ ನಿಮ್ಮ ಸಹಾಯಕ್ಕೆ ಬಂದ್ರು? ಅವರು 2014 ಶುರು ಮಾಡಿದ್ರು, ಫಸ್ಟ್ ಇನಾಕ್ಯುಲೇಷನ್ ಅವಾಗ ಶುರು ಮಾಡಿದ್ರು, ಒಂದ್ 4 ಮಾರ್ಕ್ ಮಾಡಿದ್ರು. ಅದಾದ್ಮೇಲೆ ರಿಸಲ್ಟ್ ಏನ್ ಬರದಿದ್ದಾಗ 2018 ಪುನಃ ಶುರು ಮಾಡಿದ್ರು, ಒಂದು ಬೇರೆ ಔಷಧಿ ತಂದು ವರ್ಷ ವರ್ಷ ಫಾಲೋ ಅಪ್ ಮಾಡಿಕೊಂಡು ಮತ್ತೆ ಈಗ ರಿಸಲ್ಟ್ ಸಿಕ್ಲಿಕ್ಕೆ ಶುರು ಆಗಿದೆ. ಒಂದೊಂದು ಮರಕ್ಕೆ ಪ್ರತಿ ವರ್ಷನೂ ಮಾಡ್ತಾ ಇದ್ರೆ ಅಥವಾ ಒಂದ್ ಸಾರಿ ಮಾಡಿ ಮುಗಿಸಿದ್ದಾಗಿದೆ? ಒಂದೊಂದು ಔಷಧಿ ವರ್ಷಕ್ಕೆ 2 ಸಲ ಮಾಡಿದ್ದಾರೆ, ಮತ್ತೆ ಅದಾದ್ಮೇಲೆ ವರ್ಷಕ್ಕೊಂದ್ಸಲಿ ಬಂದ್ ಮಾಡ್ಕೊಂಡು ಹೋಗ್ತಾ ಇದ್ರು. ಏನು ವೆಚ್ಚ ಆಗಿರ್ಬೋದು ಪ್ರತಿ ವರ್ಷನು? ನನ್ಗೆ ಕಳೆದ ಸತಿ ಬಂದು ಒಂದು 65 ಮರ ಮಾಡಿದ್ರು, ಆ 65 ಮರಕ್ಕೆ 17,000 ರೂಪಾಯಿ ಚಾರ್ಜ್ ಮಾಡಿದ್ರು. ಇನಾಕ್ಯುಲೇಷನ್ ಮಾಡಿದ್ರೇನೆ ಅನುಕೂಲ ಅಂತ ಅನ್ಕೊಂಡು ಮಾತಾಡೋದಿದೆ. ಈಗ ಕಟಾವು ಮಾಡ್ತಿದ್ರಿ, ಕಟಾವು ಮಾಡಿದ ಬಳಿಕ ಚಿತ್ರಣ ಗೊತ್ತಾಗ್ತಾ ಇದೆ. ಇನ್ನು ನಾಲ್ಕಾರು ದಿನ ಅಥವಾ ನಾಲ್ಕಾರು ತಿಂಗಳ ನಂತರ ಒಂದೊಂದು ಮರಕ್ಕೆ ಎಷ್ಟೆಷ್ಟು ವರಮಾನ ಸಿಕ್ತು ಅಥವಾ ಏನು ಆಗು ಹೋಗುಗಳಂತ ಆಮೇಲೆ ನಮಗೂ ನಿಮಗೂ ಗೊತ್ತಾಗುತ್ತೆ, ಬೇರೆಯವರು ಗಮನಿಸ್ತಾರೆ. ಒಟ್ಟಾರೆ ಕಾಫಿ ತೋಟಗಳಲ್ಲಿ ಅಗಾರ್ವುಡ್ ಮರವನ್ನ ಬೆಳೆದ್ಕೊಳ್ಳೋದು ಸೂಕ್ತ ಆಗ್ತದೆ, ಮತ್ತೇನು ಸಮಸ್ಯೆ ಇಲ್ಲ ಅಂತ ಅನ್ಕೊಂಡು ಹೇಳ್ತಾ ಇದ್ರಲ್ವಾ? ಹೌದು ಖಂಡಿತ, ನನ್ನ ತೋಟದಲ್ಲಿ ಯಾವ ಸಮಸ್ಯೆನೂ ಆಗ್ಲಿಲ್ಲ ಅಗಾರ್ವುಡ್ ನಿಂದ. ಕಾಫಿ ತೋಟಕ್ಕೆ ಸುಣ್ಣವನ್ನು ಕೊಡ್ತಿರಲ್ವ? ಹೌದು, ಸುಣ್ಣ ಹಾಕ್ತೇವೆ. ಪ್ರತಿ ವರ್ಷನ ಕೊಡ್ತೀರಾ ಹೇಗೆ? ಈಗ ಎರಡು ಬ್ಲಾಕ್ ಮಾಡ್ಕೊಂಡಿದ್ದೇವೆ, ಒಂದ್ ವರ್ಷ ಒಂದ್ ಬ್ಲಾಕ್ ಹಾಕ್ತೇವೆ, ಇನ್ನೊಂದ್ ವರ್ಷ ಇನ್ನೊಂದ್ ಬ್ಲಾಕ್ ಹಾಕ್ತೇವೆ, ಮೂರು ವರ್ಷಕ್ಕೊಂದ್ಸಲಿ ಒಂದ್ ಬ್ಲಾಕ್ ಬರುತ್ತೆ. ಅರೇಬಿಕಾ ಕಾಫಿ ಮತ್ತು ಕಾಳುಮೆಣಸಿಗೆ ಬೋರ್ಡೋ ದ್ರಾವಣವನ್ನ ಸಿಂಪಡಣೆ ಮಾಡ್ಕೊಳ್ತೀರಾ? ಹೌದು, ಅರೇಬಿಕಾ ಕಾಫಿಗೆ ಕಾಪರ್ ಸಲ್ಫೇಟ್ ಸ್ಪ್ರೇ ಮಾಡ್ಬೇಕಾದ್ರೆ ಮೆಣಸಿಗೂ ಮಾಡ್ಕೊಳ್ತೇವೆ. ಏನು ವರ್ಷಕ್ಕೆ ಎರಡ್ ಸಾರಿ ಮಾಡ್ಕೊಳ್ತೀರಾ ಅಥವಾ ಮೂರ್ ಸಾರಿ ಮಾಡ್ತೀರಾ ಹೇಗೆ? ವರ್ಷಕ್ಕೆ ಎರಡ್ ಸಾರಿ ಸ್ಪ್ರೇ ಮಾಡ್ತೇವೆ. ಕಾಳುಮೆಣಸಿಗೆ ಎಷ್ಟು ಶೇಕಡ ಸಿಂಪರಣೆ ಮತ್ತು ಅರೇಬಿಕಾ ಕಾಫಿಗೆ ಎಷ್ಟು ಶೇಕಡ ಬೋರ್ಡೋ ದ್ರಾವಣವನ್ನ ಕೊಡ್ತೀರಿ? ಅರೇಬಿಕಕ್ಕೆ 0.5% ಹಾಕ್ತೇವೆ, ಮತ್ತೆ ಅರೇಬಿಕದಲ್ಲಿ ಇರುವ ಕಾಳುಮೆಣಸಿಗೂ ಅದೇ ರೇಷ್ಯದಲ್ಲಿ ಹೊಡಿಸ್ತೇನೆ. ಬರೀ ರೋಬಸ್ಟದಲ್ಲಿ ಇರಬೇಕಾದ್ರೆ 1% ಬೋರ್ಡೋ ಹೊಡಿಸ್ತೇವೆ. ಅಡಿಕೆ ಎಷ್ಟು ವರ್ಷದ್ದು, ಎಷ್ಟು ಎಕರೆ ಪ್ರದೇಶದಲ್ಲಿದೆ? ಅಡಿಕೆ ಬಂದು ನನ್ನ ಹತ್ರ 2 ಎಕರೆ ಇದೆ, ಈಗ ಹೊಸದಾಗಿ ಹಾಕಿಸ್ತಾ ಇದ್ದೀನಿ. 2 ಎಕರೆಯಲ್ಲಿ ಒಳ್ಳೆ ಈಲ್ಡ್ ಬರ್ತಾ ಉಂಟು. ಎಷ್ಟು ವರ್ಷದ್ದು ಅಡಿಕೆ? ಅಡಿಕೆ ಬಂದು 20 ವರ್ಷ ಆಗಿದೆ. ಅಂದ್ರೆ ನೀವು ಹಾಕಿದ್ದ, ಅಪ್ಪ ಹಾಕಿದ್ದ? ಇಲ್ಲ, ನಾನು ಹಾಕ್ಸಿದ್ದು. ಅಡಿಕೆ ಹಾಕ್ಬೇಕನ್ನೋ ಒಂದು ಆಲೋಚನೆ ಹೇಗ್ ಬಂತು, ಮತ್ತೆ ಹಾಕಿರೋ ಜಾಗ ಹೇಗಿದೆ? ಈಗ ಏನಾಯ್ತು ಅಂತ ಹೇಳಿದ್ರೆ, ಅದು ಮೊದ್ ಗದ್ದೆ ಆಗಿತ್ತು, ಆ ಗದ್ದೆಯಲ್ಲಿ ಕಾಫಿ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ ಅಡಿಕೆ ಹಾಕ್ಸಿದೆ. ಮತ್ತೆ ನೋಡ್ಬೇಕಾದ್ರೆ ಅಡಿಕೆನೂ ಚೆನ್ನಾಗಿ ಬಂತು, ಮತ್ತೆ ರೋಬಸ್ಟನ್ನು ಹಾಕಿದೆ ಮಧ್ಯದಲ್ಲಿ, ಈಗ ಎರಡು ಚೆನ್ನಾಗಿ ಬರ್ತಾ ಉಂಟು. ಅಡಿಕೆ ಮತ್ತು ರೋಬಸ್ಟ ಜೊತೆ ಕಾಳುಮೆಣಸನ್ನು ಹಾಕೊಂಡಿದ್ರೆ ಅಡಿಕೆ ಮರಗಳಿಗೆ? ಅಡಿಕೆ ಮರಕ್ಕೆ ಹಾಕ್ಲಿಲ್ಲ, ಅದರಲ್ಲಿ ಸಿಲ್ವರ್ ಮರ ಇದೆ ಮತ್ತೆ ಅತ್ತಿ ಮರ ಇದೆ, ಅದಕ್ಕೆಲ್ಲ ಕಾಳುಮೆಣಸು ಹಾಕಿದೆ. ಇಲ್ಲೆಲ್ಲ ಗಮನಿಸಿರೋ ರೀತಿಯಲ್ಲಿ 2 ಎಕರೆಗೆ ಸರಾಸರಿ ಹೋದ ವರ್ಷ ಎಷ್ಟು ಬಂತು, ಈ ವರ್ಷ ಎಷ್ಟು ಸಿಕ್ತು ಇಳುವರಿ? ಈಗ ಆವ್ರೇಜ್ ಹೇಳಕ್ ಹೋದ್ರೆ ವರ್ಷಕ್ಕೆ 1,500 ಕೆಜಿ ಅಡಿಕೆ ಬರುತ್ತೆ. ಅಂದ್ರೆ ನೀವು ಬೇಯಿಸಿ ಒಣಗಿಸಿ ಕೊಡ್ತೀರಾ ಅಥವಾ ಹಸಿದ್ನೆ ಕೊಟ್ಬಿಡ್ತೀರಾ? ನಾವು ಹಸಿದ್ನೆ ಮಾರ್ಬಿಡ್ತೇವೆ, ಅದು ಕೆಲಸ ಏನಂತೂ ಗೊತ್ತಿಲ್ಲ ನಮ್ಗೆ. ಅಂದ್ರೆ 2 ಎಕರೆಗೆ 1,500 ಕಿಲೋಗ್ರಾಮ್ ಹಸಿ ಅಡಿಕೆ ನಿಮ್ಗೆ ಸಿಗ್ತಾ ಇದೆ, ಆವ್ರೇಜ್ ಆಗಿ ಬರ್ತಾ ಇದೆ. ಜೊತೆಗೆ ಒಳಗಡೆ ಕಾಫಿಯಿಂದನೂ ವರಮಾನ, ಕಾಳುಮೆಣಸಿನಿಂದನೂ ವರಮಾನ ಸಿಗುತ್ತೆ. ಹೌದು ಹೌದು. ಭತ್ತವನ್ನ ಈಗಲೂ ಬಿಟ್ಟಿಲ್ಲ, ಈ ಹಿಂದೆ 40 ಎಕರೆ ತನಕ ಭತ್ತ ಬೆಳೀತಾ ಇದ್ವಿ ಅಂತ ಹೇಳ್ತಾ ಇದ್ರಿ, ಈಗ 4 ಎಕರೆಗೆ ಬಂದಿದೆ. ಆದ್ರೂ ಸಮಸ್ಯೆಗಳ ಮಧ್ಯದಲ್ಲೂ ನೀವು ಸಾಗುವಳಿ ಮಾಡ್ಕೊಂಡು ಹೋಗ್ತಾ ಇದ್ರಿ. ಇಲ್ಲಿವರೆಗೂ ಯಾವ್ಯಾವ ತಳಿಗಳನ್ನ ಹಾಕೊಂಡಿದ್ರಿ? ನಾನ್ ಮೊದಲು ಇಂಟರ್ನೆಟ್ ಜಾಸ್ತಿ ಬೆಳೆಸ್ತಾ ಇದ್ದು, ಈಗ ಸೋನಂ ಬೆಳೆಸ್ತಾ ಇದ್ದೀನಿ, ಒಳ್ಳೆ ರೇಟು ಸಿಗ್ತದೆ. ಮತ್ತೆ ಮಧ್ಯದಲ್ಲಿ ಬಾಸ್ಮತಿನೂ 1-2 ವರ್ಷ ಬೆಳೆಸಿದ್ದೆ, ಆದ್ರೆ ಅಷ್ಟೊಂದು ಇಳುವರಿ ಬರ್ತಾ ಇರ್ಲಿಲ್ಲ. ಬಿಕೆಬಿ ತಳಿ ಕೊಡಗಿನಲ್ಲಿ ಬಹಳಷ್ಟು ಜನ ಬೆಳೀತಿದ್ದಾರೆ, ಅದನ್ನು ಬೆಳೆಸಿರ್ಬೇಕು. ತಾವು ತಂದೆಯವ್ರು ಬೆಳೆಸಿದ್ದಾರೆ, ನಾನು ಅಷ್ಟು ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ. ಈಗ ನೀವು ಹೇಳಿದ್ಮೇಲೆ ನಾನು ಅವ್ರನ್ನ ಖಂಡಿತ ಭೇಟಿಯಾಗಿ ಅವ್ರ ಕೈಯಿಂದ ಬೀಜ ತರಬೇಕು. ಬಿಕೆಬಿ ಭತ್ತವನ್ನ ಬಹಳ ಜನ ಇಷ್ಟಪಟ್ಟು ಬೆಳೀತಾರೆ, ಬಳಸ್ತಾರೆ. ಈ ನಾಡಿನ ಪ್ರಮುಖವಾದ ಸ್ಥಳೀಯ ತಳಿ ಭತ್ತ ಬೆಳಿಲಿಕ್ಕೆ ಮತ್ತೆ ಕಾಫಿ ತೋಟಕ್ಕೆ ಪೂರಕವಾಗಿ ಏನೇನು ಯಂತ್ರಗಳನ್ನು ಇಟ್ಕೊಂಡಿದ್ದೀರಿ ತಾವು? ಪಲ್ಪರ್ ಒಂದಿದೆ, ಮತ್ತೆ ಭತ್ತ ಬಡಿಯುವಂತ ಮಿಷಿನ್ ಒಂದು ಇಟ್ಕೊಂಡಿದ್ದೇನೆ, ಮತ್ತೆ ಕಾಫಿ ಕಾಳುಮೆಣಸು ಮತ್ತೆ ಭತ್ತ ಕ್ಲೀನ್ ಮಾಡುವಂತ ಇನ್ನೊಂದು ಯಂತ್ರ ಇದೆ, ಮತ್ತೆ ಕಾಳುಮೆಣಸು ಬಿಡಿಸುವಂತದ್ದು ಒಂದು ಯಂತ್ರ ಇದೆ, ಮರ ಕಟ್ ಮಾಡೋ ಯಂತ್ರ ಇದೆ, ಕಳೆ ಕೊಚ್ಚುವ ಯಂತ್ರಗಳು ಇದು ಇಟ್ಕೊಂಡಿದ್ದೇನೆ. ಕಾಳು ಬಿಡಿಸೋ ಯಂತ್ರವನ್ನ ನಿಮ್ ತಂದೆಯವರೇ ತಂದಿದ್ದ ಅಥವಾ ನೀವು ಖರೀದಿ ಮಾಡಿದ್ದ? ನಾನು ಖರೀದಿ ಮಾಡಿದ್ದು. ಎಷ್ಟು ವರ್ಷ ಆಗಿರ್ಬೋದು, ಎಷ್ಟಾಗಿತ್ತಾಗ? ಆಗ ನಾನು ತೆಗಿಬೇಕಾದ್ರೆ 20,000 ಸಿಕ್ತು ನನಗೆ, ಅದೀಗ ಒಂದು 15 ವರ್ಷ ಆಗಿರ್ಬೋದು. ಬಂದು ನೋಡಿ, ಕಣ ಮಾಡಬೇಕು, ಕಾಳುಗಳನ್ನ ಅವಲಂಬಿಸ್ಬೇಕು ಅನ್ನೋದಕ್ಕಿಂತ ಒಳ್ಳೆ ಹದಕ್ ಬಂದಾಗ ಕಟಾವ್ ಮಾಡ್ತೀರಿ, ತಂದು ಹುಲ್ಲಿನ ಸಮೇತ ಹಾಕ್ಬಿಡ್ತೀರಾ ಹೇಗೆ? ಹುಲ್ಲಿನ ಸಮೇತ ಹಾಕ್ತೇವೆ, ಅದು ಹುಲ್ ಬೇರೆ ಇದು ಕಾಳು ಬೇರೆ ಬರುತ್ತೆ. ಹುಲ್ಲು ಹೇಗೆ ತುಂಡು ತುಂಡಾಗುತ್ತಾ ಅಥವಾ ಇಡೀ ಹುಲ್ಲನ್ನ ಬಿಟ್ಟು ಕಾಳನ್ನು ಮಾತ್ರ ಪ್ರತ್ಯೇಕ ಮಾಡುತ್ತೆ, ಹೇಗಿದೆ ಈ ಯಂತ್ರ? ಇದು ಇಡೀ ಹುಲ್ಲನ್ನು ಬಿಟ್ಟು ಕಾಳು ಮಾತ್ರ ಪ್ರತ್ಯೇಕ ಮಾಡುತ್ತೆ, ಮತ್ತೆ ಹುಲ್ಲನ್ನು ತುಂಡು ಮಾಡೋಂಗಿಲ್ಲ. ಒಳ್ಳೇದು, ಇಲ್ಲಾಂದ್ರೆ ದನಕರುಗಳಿಗೂ ಮೇವು ಸಿಗುದಿಲ್ಲ. ಇನ್ನು ದೊಡ್ಡ ದೊಡ್ಡ ಯಂತ್ರಗಳನ್ನು ನೋಡ್ತೀವಲ್ಲ, ಅಲ್ಲೇ ಜಮೀನಲ್ಲೇ ಅಥವಾ ಗದ್ದೆಗಳಲ್ಲೇ ಕಣ ಮಾಡೋದು ಅಥವಾ ಕಾಳು ಬಿಡಿಸುವ ಯಂತ್ರಗಳನ್ನ ಆ ಕಡೆ ಕೇರಳ ತಮಿಳ್ನಾಡು ಕಡೆಗೆ ತಂದ್ಬಿಡ್ತಾರೆ, ಅಲ್ಲೇ ತುಂಡು ತುಂಡು ಮಾಡಿ ಏನೋ ಒಂದು ಸಿಂಬೆ ತರ ಅಥವಾ ಮೂಟೆ ತರ ಕಟ್ಟಿ ಕೊಡ್ತಾರೆ, ಆದ್ರೂ ಅರ್ಧಕ್ಕರ್ಧ ಅಲ್ಲೇ ಉಳಿದು ಬಿಡುತ್ತೆ, ವೇಸ್ಟ್ ಆಗ್ತದೆ. ಆದ್ರೆ ಇದು ಅನುಕೂಲ ಅಂತ ಹೇಳ್ತೀರಿ, ಎಲ್ಲಿಂದ ತಗೊಂಬಂದಿದ್ದು ತಾವು ಈ ಯಂತ್ರವನ್ನ? ಇದು ಕೊಯಂಬತ್ತೂರಿಂದ ತಂದೆಯವರು ತರಿಸಿದ್ರು, ಇದು 45 ವರ್ಷ ಆಗಿರ್ಬೋದು, ಇನ್ನೂ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಉಂಟು. ಹಾಗೆ ಕಾಳು ಶುಚಿ ಮಾಡುವ ಯಂತ್ರವನ್ನು ಇಟ್ಕೊಂಡಿದ್ದಾರೆ, ಕಾಳುಮೆಣಸು, ಭತ್ತ, ಕಾಫಿ, ಬೇರೆ ಕಾಳುಗಳನ್ನ ಅಂದ್ರೆ ಧೂಳು, ಗಲೀಜು ಅಥವಾ ಬೇರೆ ಬೇರೆ ಪದಾರ್ಥಗಳಿಲ್ಲದಂತೆ ಶುಚಿ ಮಾಡುವ ಯಂತ್ರವನ್ನು ಇಟ್ಕೊಂಡಿದ್ರೆ ಅದು ಎಷ್ಟು ವರ್ಷ ಆಯ್ತು ತಮ್ಮಲ್ಲಿ ಇಟ್ಕೊಂಡು? ತಂದವ್ರು ತಂದಿರೋ ಅದೊಂದು, ನಾನು ತೆಗೆದಿರೋ ಎರಡು ಯಂತ್ರವಿದೆ, ಅದಕ್ಕೆ ಒಂದು ಐದು ವರ್ಷ ಆಗಿರ್ಬೋದು. ಇವೆಲ್ಲ ರೈತರಿಗೆ ಪೂರಕವಾದ್ದೆ, ಕಾಳುಮೆಣಸು ಬಿಡಿಸೋ ಯಂತ್ರ ಆಗ್ಲಿ, ಪಲ್ಪಿಂಗ್ ಯೂನಿಟ್ ಆಗ್ಲಿ, ಹಾಗೆ ಭತ್ತ ಬಿಡಿಸೋ ಯಂತ್ರ ನೋಡಿ, ಕಳೆ ಕೊಚ್ಚೋ ಯಂತ್ರ ಎಷ್ಟೋ ಸರಿ ಉಪಯೋಗಕ್ಕೆ ಬರುತ್ತೆ. ಟಿಲ್ಲರು ಅಷ್ಟೇ, ಟಿಲ್ಲರು ಗದ್ದೆಗೂ ಉಪಯೋಗಿಸ್ಕೊಳ್ತೀರಾ ಮತ್ತೆ ಬೇರೆ ಉದ್ದೇಶಕ್ಕೂ ಬಳಕೆ ಮಾಡ್ಕೊಳ್ತೀರಾ? ಟಿಲ್ಲರ್ನ ಬರೀ ಗದ್ದೆಗೋಸ್ಕರ ಉಪಯೋಗಿಸ್ತೇವೆ, ಗದ್ದೆ ಕೆಲಸ ಆದ್ಮೇಲೆ ವಾಪಸ್ ಬಂದು ಇಟ್ಬಿಡ್ತೇವೆ ಅಷ್ಟೇ. ಅನಿಲ್ ಪೊನ್ನಪ್ಪನವರೇ, ಖುಷಿ ಆಯ್ತು ನಿಮ್ಮ ತೋಟದ ವಿಚಾರಗಳನ್ನ ಸೂಕ್ಷ್ಮವಾಗಿ ಪರಿಚಯಿಸಿದ್ರಿ, ತೋಟವನ್ನ ಕಾಪಾಡ್ಕೊಂಡು ಬಂದಿದ್ರಿ, ಸಮಸ್ಯೆಗಳ ಮಧ್ಯದಲ್ಲೂ ಕೆಲಸಗಳನ್ನ ಮಾಡಿಕೊಂಡು ಅಭಿವೃದ್ಧಿ ಆಗ್ತಾ ಸಾಕ್ತಾ ಇದ್ರಿ. ಪ್ರತಿಯೊಂದು ಕ್ಷೇತ್ರದಲ್ಲಿನೂ ಸಮಸ್ಯೆಗಳು, ಚಾಲೆಂಜಸ್ ಇದ್ದಿದ್ದೆ, ಅವನ್ನ ನಿಭಾಯಿಸ್ಲಿಕ್ಕೂ ನಾವು ಸಿದ್ಧತೆಗಳನ್ನ ಮಾಡ್ಕೊಂತ ಹೋಗ್ಬೇಕು. ಎಲ್ಲಿ ಸಮಸ್ಯೆ ಇಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಇದಾವೆ, ಅದನ್ನ ನಿಭಾಯಿಸ್ಲಿಕ್ಕೆ ನಾವು ಕೆಲಸ ಕಾರ್ಯಗಳನ್ನ ನೋಡ್ತಾ ಇರಬೇಕು, ನಿಭಾಯಿಸ್ತಾ ಹೋಗ್ಬೇಕು. ತಾವು ಇಲ್ಲಿಯವರೆಗೂ ಕಾಫಿ, ಕಾಳುಮೆಣಸು, ಅಗಾರ್ವುಡ್ಡು, ಭತ್ತ, ಅಡಿಕೆ ಈ ಬೆಳೆಗಳಲ್ಲಿನ ಅನುಭವಗಳನ್ನ ಹಂಚಿಕೊಂಡ್ರಿ. ಕಾಫಿ ಎಷ್ಟು ಸಿಗ್ತಾ ಇದೆ, ಕಾಳುಮೆಣಸು ಎಷ್ಟು ಲಭಿಸ್ತಾ ಇದೆ? ಕಾಫಿ ಏಕರಿಗೆ ಒಂದು 250 ಕೆಜಿ ಆವರೇಜ್ ಹಾಕ್ಬೋದು. ಈಗ ಒಂದು 4 ವರ್ಷದಿಂದ ಸರಿಯಾಗಿ ಕಾಫಿ ಸಿಗ್ತಾ ಇಲ್ಲ, ಮತ್ತೆ ಪೇಪರ್ ಸರಿಯಾಗಿ ಸೆಟ್ ಆಗ್ತಾ ಇಲ್ಲ. ಈ ವರ್ಷ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ. ಅಂದ್ರೆ ಆವರೇಜ್ ನೋಡಕ್ ಹೋದ್ರೆ ಬಹಳ ಲೋ ಆಗಿ ಆವರೇಜ್ ಸಿಗ್ತಾ ಉಂಟು ಈಗ ಒಂದು 4 ವರ್ಷದಿಂದ. ಏನ್ ಕಾರಣ ಇರ್ಬೋದು? ನನ್ನ ಅಭಿಪ್ರಾಯದಲ್ಲಿ ಗಿಡಗಳು ಬಾಡ್ತಾ ಇಲ್ಲ, ಯಾಕೆಂತ ಹೇಳಿದ್ರೆ ನೀರು ಹೆಚ್ಚಾಗ್ಬಿಟ್ಟಿದೆ. ಮತ್ತೆ ಕಳೆದ ವರ್ಷ ಹೇಳಕ್ ಹೋದ್ರೆ ಡಿಸೆಂಬರ್ ಗಂಟ ಮಳೆ ಇತ್ತು, ಪುನಃ ಫೆಬ್ರವರಿಯಲ್ಲಿ ಮಳೆ ಸಿಕ್ಕಿದೆ. ಅದೊಂದು ದೊಡ್ಡ ಕಾರಣ ನನ್ನ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೀನಿ. ನಿಜ, ನೀವು ಕಂಡಿದ್ದನ್ನ ಪ್ರತ್ಯಕ್ಷವಾಗಿ ನೋಡಿದ್ದನ್ನ ಹೇಳ್ತಾ ಇದ್ರಿ. ಹಾಗಿರೋದ್ರಿಂದ ನೋಡಿ, ಸುಖ ಅನ್ನೋದು ಹೆಚ್ಚಾಗ್ಬಾರ್ದು ಯಾವುದೇ ಜೀವಿಗೆ, ಬೆಳೆಗಾಗ್ಲಿ, ಮನುಷ್ಯನಿಗಾಗ್ಲಿ, ಪ್ರಾಣಿಗಾಗ್ಲಿ. ಬತ್ತಬೇಕು, ಉಪಾಸ ಇರಬೇಕು ಅಥವಾ ಕೊರಗ್ಬೇಕು, ಆಗ್ಲೇ ಒಂಥರ ಸುಖ. ಹೌದು, ನಿಜ, ಇರ್ಲೇಬೇಕು. ನೀವು ಕೃಷಿಗೆ ಬಂದು ಎಷ್ಟು ವರ್ಷಗಳಾಗಿರ್ಬೋದು? ಪದವಿ ಮಾಡಿಕೊಂಡು ಒಂದೆರಡು ವರ್ಷಗಳ ಕಾಲ ಹೊರಗಡೆ ಇದ್ದು ನೋಡೋದಾದ್ರೆ ಎಷ್ಟು ವರ್ಷಗಳ ಕಾಲ ನೀವು ತೋಟದ ನಿರ್ವಹಣೆಯನ್ನು ಮಾಡ್ಕೊಂತ ಹೋಗ್ತಿದ್ರಿ? ನಾನು ಕಾಲೇಜ್ ಮುಗಿಸಿ 86 ಇಸ್ವಿಯಲ್ಲಿ ವಾಪಸ್ ಬಂದು ಅಲ್ಲಿಂದ ಒಂದು 2 ವರ್ಷ ಕೆಲ್ಸಕ್ಕೆ ಬೆಂಗಳೂರಿಗೆ ಹೋದೆ. ಅದ್ ಬಿಟ್ರೆ ಈಗ ಒಂದು 27 ವರ್ಷ ಆಯ್ತು. 27 ವರ್ಷಗಳಲ್ಲಿ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ರಿ, ಮತ್ತೆ ಒಂಥರ ಸುಸ್ಥಿತಿಯನ್ನ ಕಾಪಾಡಿಕೊಂಡಿದ್ರಿ. ಆರ್ಥಿಕವಾಗಿಯೂ ತೀರಾ ಕಷ್ಟಕ್ಕೆ ಸಿಲುಕ್ದಲ್ಲೇ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರಲ್ವಾ? ಹೌದು, ಇಷ್ಟವರೆಗೆ ಕೃಷಿಯನ್ನು ಕಷ್ಟ ಅಂತ ಅನಿಸ್ಲಿಲ್ಲ ನಮ್ಗೆ. ಕಷ್ಟ ಅಂದ್ರೆ ಕಷ್ಟ, ಅದನ್ನ ನಿಭಾಯಿಸ್ಲಿಕ್ಕೆ ಇಷ್ಟಪಟ್ಟು ಕೆಲಸ ಕಾರ್ಯಗಳನ್ನ ಹುಡುಕ್ತಾ ಇರ್ಬೇಕು. ನಿಜ, ಅಗಾರ್ವುಡ್ ಇಂದು ನಾವು ನೋಡ್ತಾ ಇದ್ವಿ, ಈಗ ಒಳಗಡೆ ಒಂದ್ ರೀತಿಯಲ್ಲಿ ಕಪ್ಪಾಗಿ ರಚನೆಗೊಂಡ ಆ ಒಂದು ಅಗಾರ್ವುಡ್ ಮರದ ಭಾಗವ ಅಲ್ದಲನೆ ಬಿಳಿ ಭಾಗವನ್ನು ತೆಗೆದುಕೊಳ್ತಾರೆ, ಅದಕ್ಕೂ ಬೆಲೆ ಇದೆ ಅಂತ ಹೇಳ್ತಾ ಇದ್ರಲ್ವಾ? ಹೌದು, ಬಿಳಿ ಅದರಿಂದ ನನಗೂ ಅನುಭವ ಇಲ್ಲ, ಈಗ ಅವ್ರು ಹೇಳಿದ್ನ ನಾನು ಕೇಳ್ತಾ ಇದ್ದೀನಿ. ಅದರಿಂದ ಅವರು ಎಣ್ಣೆ ಬೇರ್ಪಡಿಸ್ತಾರೆ ಅಂತ ಹೇಳಿಕೆ, ನನ್ಗೆ ನೋಡ್ಲಿಲ್ಲ, ನನ್ಗೆ ಅಷ್ಟು ಅನುಭವ ಇಲ್ಲ ನನಗೆ. ಶ್ರೀಗಂಧದ ಮರದಲ್ಲೂ ಹಾಗೆ ಬಿಳಿ ಕಟ್ಟಿಗೆಯಿಂದನೂ ಎಣ್ಣೆ ತೆಗೆದಕ್ಕೆ ಅಥವಾ ಬೇರೆ ಉದ್ದೇಶಕ್ಕೂ ಉಪಯೋಗಿಸ್ಕೊಳ್ತಾರೆ, ಮತ್ತೆ ಒಳಗಿನ ಭಾಗ ಇನ್ನೂ ಶ್ರೇಷ್ಠವಾದದ್ದು ಅಂತ ಅನ್ಕೊಂಡು. ಹೊಸ ಹೊಸ ಬೆಳೆಗಳು ಬರ್ತವೆ, ಹೊಸ ಹೊಸ ತಂತ್ರಜ್ಞಾನ, ಹೊಸ ವಿಚಾರಗಳು ಬರ್ತಾ ಇರ್ತವೆ, ಸ್ವೀಕರಿಸಿಕೊಂಡು ನಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಣೆ ಮಾಡಿಕೊಂಡು ಹೋಗ್ತಾ ಇರಬೇಕು. ಅದರ ಜೊತೆಗೆ ಸಮಸ್ಯೆಗಳು ಸೃಷ್ಟಿ ಆಗ್ತವೆ. ಒಟ್ಟಾರೆ 200 ಎಕರೆ ಕಾಫಿ ತೋಟವನ್ನು ವ್ಯವಸ್ಥಿತವಾಗಿ ನಿಭಾಯಿಸ್ಕೊಂಡು ಬಂದಿದ್ದೀರಿ. ನೀವು ನಮ್ಮ ಜೊತೆಗೆ ಬಿಡು ಮಾಡಿಕೊಂಡು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಮಗೆ ಖುಷಿ ಆಯಿತು. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಡಾಕ್ಟರ್. ಕೇಳಿದ್ರೆ ಇದುವರೆಗೆ ಮಾದಾಪುರ ಹತ್ತಿರ ಇರುವ ಕುಂಬೂರು ಗ್ರಾಮದ ಅನಿಲ್ ಪೊನ್ನಪ್ಪ ಅವರ ಕಾಫಿ, ಕಾಳುಮೆಣಸು, ಅಗಾರ್ವುಡ್ಡು, ಭತ್ತ, ಅಡಿಕೆ ಈ ಬೆಳೆಗಳಲ್ಲಿನ ಅನುಭವಗಳನ್ನು ಆಲಿಸಿಕೊಂಡ್ರಿ. BA ಪದವಿ ಮಾಡಿಕೊಂಡು ಅನಿಲ್ ಪೊನ್ನಪ್ಪನವರು ಕೃಷಿಯಲ್ಲಿ ಚೆನ್ನಾಗಿ ತೊಡಗಿಸಿಕೊಂಡಿರೋದನ್ನು ನಾವು ನೋಡಿದ್ವಿ. ಅವರ ಸಂಪರ್ಕಕ್ಕೆ ಸಂಖ್ಯೆಯನ್ನು ನೀಡ್ತಾ ಇದ್ದೀವಿ. ಅಗಾರ್ವುಡ್ ಮರಗಳು ಬಹಳ ಚೆನ್ನಾಗಿ ಬೆಳೆದಿದ್ದಾವೆ, ಸಂತೋಷ ಅನ್ನಿಸ್ತು. ಅಷ್ಟು ಎತ್ತರವಾಗಿ ಒಂಥರ ಹಿತವಾದ ಆಕಾರದಲ್ಲಿ ಗಾತ್ರದಲ್ಲಿ ರೂಪುಗೊಂಡಿದ್ದಾವೆ. ಅದಕ್ಕಿಂತ ವಿಶೇಷವಾಗಿ ಅನಿಲ್ ಪೊನ್ನಪ್ಪನವರು ಕಾಳಜಿಯನ್ನು ತೆಗೆದುಕೊಂಡಿಲ್ಲ. ಮತ್ತೆ ಕಾಫಿ ತೋಟಕ್ಕೆ ಪೂರಕವಾಗಿ ಯಂತ್ರೋಪಕರಣಗಳನ್ನು ಇಟ್ಟುಕೊಂಡು ಪಲ್ಪಿಂಗ್ ಯೂನಿಟ್ ಅನ್ನು ಸ್ಥಾಪನೆ ಮಾಡಿಕೊಂಡು ಅದರ ಪ್ರಯೋಜನವನ್ನು ಮಾಡಿಕೊಂಡಿದ್ದೀನಿ ಅಂತ ಅನ್ಕೊಂಡು ಹೇಳ್ತಾ ಇದ್ರಲ್ಲ. ಅವರ ಸಂಖ್ಯೆ 944-640-641-1, 944-640-641-1. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ.

ಪ್ರತಿ ವರ್ಷದಂಗೆ 2022-23 ಸಾಲಿನಲ್ಲಿ ಮೀನುಗಾರಿಕೆ ಇಲಾಖೆ ಕಡೆಯಿಂದ ಸರ್ಕಾರ ಗುರುತುಪಡಿಸಿದ ದರಲಿ ಬಿತ್ತನೆಗೆ ಯೋಗ್ಯ ಆದ ಮೀನು ಮರಿಗಳ ಲಭ್ಯತೆಗೆ ಅನುಗುಣ ಆಗಿ ಹಂಚಲಾದೆ ಖುಷಿ ಇದ್ದವು ಸಂಬಂಧಪಟ್ಟ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಲಿ ಹೆಸರನ್ನ ನೋಂದಾಯಿಸಿ ಕನಕ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಮೀನುಗಾರಿಕೆ ಇಲಾಖೆನ ಸಂಪರ್ಕಿಸಕೃತ ಇಲಾಖೆನ ಉಪನಿರ್ದೇಶಕರು ಕೆಟಿ ದರ್ಶನ್ ಅವು ಕೇಳಿಕೊಂಡಳು. ಕೃಷ್ಣರಾಜಸಾಗರ ಹಾರಂಗಿ ಕಬಿನಿ ಮತ್ತು ಚಿಕ್ಲಿಹೊಳೆ ಅಣೆಕಟ್ಟುಗಳ ನದಿಪಾತ್ರಲಿ ಪ್ರವಾಹದ ಸಮಯದಲ್ಲಿ ಉಂಟಾಗುವ ಪ್ರತಿಕೂಲ ಪರಿಣಾಮಗಳ ನಿರ್ವಹಣೆ ಕುರಿತು ಪಾಲುದಾರರ ಪಾತ್ರದ ಬಗ್ಗೆ ತಿಳುವಳಿಕೆ ಮೂಡಿಸಿಕೆ ವಿಚಾರಗೋಷ್ಠಿ ಜುಲೈ 8 ಹೊತ್ತಾರೆ 11 ಮಂಡ್ಯ ಜಿಲ್ಲೆನ ಶ್ರೀರಂಗಪಟ್ಟಣ ತಾಲೂಕು ಕೆಆರ್ಎಸ್ ಮೈಸೂರು ರಸ್ತೆನ ಮೊಗರಹಳ್ಳಿ ಕುಸುಮ ಚಂದ್ರಶೇಖರ್ ಕಲ್ಯಾಣ ಮಂಟಪದಲ್ಲಿ ನಡೆದದೆ ಅಂತ ಗೊತ್ತಾಗುಟ್ಟು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಂಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ವಿರಾಜಪೇಟೆ ತಾಲೂಕಿನ ಪಾಲಿಬೆಟ್ಟ ಮೆಟ್ರಿಕ್ ಪೂರ್ವ ಐದಂಗಳ ವಿದ್ಯಾರ್ಥಿ ನಿಲಯದ ಹೊಸ ಕಟ್ಟಡದ ಉದ್ಘಾಟನಾ ಜಂಬರ ಜುಲೈ 9 ಹೊತ್ತಾರೆ 11 ಪಾಲಿಬೆಟ್ಟಲ್ಲಿ ನಡೆದಿದೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಂತ್ರಿಗ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಸೇರಿದಂಗೆ ಇನ್ನಿತರರು ಮುಖ್ಯಪಟ್ಟವು ಹಾಜರಿದ್ದವೆ. ಶಾಸಕರಾದ ಎಂಪಿ ಅಪ್ಪಚ್ಚುರಂಜನ್ ಅವು ಮಂಗಳೂರು ರಸ್ತೆನ ಜಿಲ್ಲಾಡಳಿತ ಭವನದ ಹತ್ತಿರದ ತಡೆಗೋಡೆ ನಿರ್ಮಿಸಿದ ಕಾಮಗಾರಿ ಮದೆನಾಡಿನ ಕರ್ತೋಜಿ ಜಾಗ ಹಂಗೆ ಪ್ಯಾಟೆನ ಚಾಮುಂಡೇಶ್ವರಿ ನಗರ ಕೊಡಗು ಗೌಡ ಸಮಾಜದ ಹತ್ತಿರ ಇದ್ದ ಬರೆ ಕುಸಿದಿದ್ದ ಪ್ರದೇಶಕ್ಕೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದೋ. ಅಲ್ಲಿಂದ ಅವು ಮಾತಾಡ್ದೋ, ಸದ್ಯ ಈಗ ಮುಂಗಾರು ಶುರು ಆಗುಟ್ಟು ಜಿಲ್ಲೆಯಲ್ಲಿ ಇನ್ನೂ ಮಳೆ ಜಾಸ್ತಿ ಇರದರಿಂದ ಜಾಸ್ತಿ ಎಚ್ಚರ ವಹಿಸೋಕೂತ ಅವು ಸಲಹೆ ಕೊಟ್ಟು ಜಿಲ್ಲೆಯಲ್ಲಿ ಮಳೆ ಹಾನಿಗೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ನಡೆಸಲಾದೆ, ಭೂಕಂಪನ ಸಂಬಂಧಪಟ್ಟಂಗೆ ತಜ್ಞರ ತಂಡ ಭೇಟಿ ನೀಡುವೆ, ಕಂದಾಯ ಮಂತ್ರಿಗ ನಾಳೆ ಚೆಂಬು ಗ್ರಾಮಕ್ಕೆ ಭೇಟಿ ಕೊಟ್ಟವೆ, ಜನ ಭಯಪಡುವ ಅವಶ್ಯ ಇಲ್ಲ ಅಂತ ಅವು ಹೇಳಿದೊ. ಮುಂಗಾರು ಸಂಬಂಧ ಮುನ್ನೆಚ್ಚರಿಕೆ ವಹಿಸುವ ನಿಟ್ಟಿನಲ್ಲಿ ಕಾರ್ಯಪಡೆ ಸಮಿತಿ ರಚಿಸಲಾಗುತ್ತು, ಕಾರ್ಯಪಡೆ ಮಳೆ ಹಾನಿಗೆ ಸಂಬಂಧಪಟ್ಟಂಗೆ ಅವಶ್ಯ ಎಚ್ಚರಿಕೆ ಕ್ರಮನ ಕೈಗೊಳ್ಳಲಾಗುತ್ತು ಅವು ಕಿವಿಮಾತು ಕೊಟ್ಟು. ಸದ್ಯ ಅಪಾಯದ ಅಂಚಿನಲ್ಲಿದ್ದ ಕುಟುಂಬಗ ತಕ್ಷಣನೇ ಸ್ಥಳಾಂತರ ಹಾಕುತ್ತ ಹೇಳ್ದು. ಈ ಹೊತ್ತಲ್ಲಿ ನಗರಸಭೆ ಅಧ್ಯಕ್ಷರು ಅನಿತಾ ಪೂವಯ್ಯ ಇನ್ನಿತರು ಗಣ್ಯ ವ್ಯಕ್ತಿಗ ಹಾಜರಿದ್ದು. ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ 2022-23 ಸಾಲಿನ ಕನ್ನಡ ಪ್ರವೇಶ ಕಾವ ಜಾಣ ರತ್ನ ಪರೀಕ್ಷೆಗಳಿಗೆ ಅರ್ಜಿನ ಕರೆದೊಳು. ಅರ್ಜಿ ಹಾಕಿಗೆ ಆಗಸ್ಟ್ 31 ಆಖೇರಿ ದಿನ ಆಗುಟ್ಟು ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ 266-72-9992 ಇಲ್ಲರೆ 866-077-643 ಸಂಪರ್ಕಿಸಕೃತ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗ ಮಾಹಿತಿ ಕೊಟ್ಟೊಳು. ಜಿಲ್ಲೆಯಲ್ಲಿ ಭಾರೀ ಮಳೆ ಮತ್ತು ಆರೆಂಜ್ ಅಲರ್ಟ್ ಇರದರಿಂದ ಮುನ್ನೆಚ್ಚರಿಕಾ ಕ್ರಮ ಆಗಿ ನಾಳೆ ಕೂಡ ಒಂದು ದಿನದ ರಜೆನ ಎಲ್ಲಾ ಅಂಗನವಾಡಿ ಮತ್ತು ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿಗ ರಜೆನ ಘೋಷಣೆ ಮಾಡಿಳು. ತಾಲೂಕು ವ್ಯಾಪ್ತಿಯಲ್ಲಿ ಹೋಬಳಿವಾರು ಪೌತಿಕಾತೆ ಆಂದೋಲನ ಜುಲೈ 7 ನಾಪೊಕ್ಲು, ಜುಲೈ 11 ಸಂಪಾಜಿಲಿ ಮತ್ತು ಜುಲೈ 14 ಮಡಿಕೇರಿಯಲ್ಲಿ ನಡೆದದೆತ್ತ ತಹಶೀಲ್ದಾರ್ ಪಿಎಸ್ ಮಹೇಶ್ ಅವು ತಿಳಿಸಿಳು. ವಿರಾಜಪೇಟೆಯಲ್ಲಿ ಇರುವ ಮಾಜಿ ಸೈನಿಕರ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಪ್ರತಿ ವಾರದ ಬುಧವಾರ ಮತ್ತು ಶನಿವಾರ ಹೊತ್ತಾರೆ 8 ಮಧ್ಯಾಹ್ನ 12 ಮುಟ್ಟ ಡಾಕ್ಟರ್ ಇದ್ದವೆ, ಹಂಗೆ ಬಾಕಿ ದಿನದಲ್ಲಿ ಪ್ರೋಟೀನ್ನ ಮದ್ದು ಕೊಟ್ಟವೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಮತ್ತು ಸುಕ್ವಾನ್ ಕಾಫಿ ಮಂಡಳಿ ಕಡೆಯಿಂದ ಅವಶ್ಯ ಇದ್ದ ರೈತರಿಗೆ ಗಿಡಗಳ ಪುಕ್ಸಟೆ ಆಗಿ ಕೊಟ್ಟವೆ. ಖುಷಿ ಇದ್ದವು 733-782-7203 ಸಂಪರ್ಕಿಸಕೃತ ಕಾಲೇಜು ಪ್ರಕಟಣೆ ತಿಳಿಸಿಟ್ಟು. ಪುನರಸ್ ನಕ್ಷತ್ರದ ಮಳೆ ಭಾರಿ ಜೋರಾಗಿ ಹೊಡಿತಾ ಉಟ್ಟು ಇದರಿಂದ ತೋಡು ಹೊಳೆಗ ತುಂಬಿ ಹರಿತಾವಳು. ಇದರಿಂದ ಕೊಡಗು ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ 8:30 ಆಖೇರಿ ಆದಂಗೆ ಕಳೆದ 24 ಸಮಯದಲ್ಲಿ ಸರಾಸರಿ ಮಳೆ 68.01 mm ಆಗುಟ್ಟು ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 98.28 mm, ವಿರಾಜಪೇಟೆ ತಾಲೂಕಲ್ಲಿ ಸರಾಸರಿ ಮಳೆ 48.73 mm, ಸೋಮರಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 57.03 mm ಸುರಿದುಟ್ಟು ಹಾರಂಗಿ ಜಲಾಶಯದ ನೀರಿನ ಮಟ್ಟ 2854.54 ಅಡಿತ ಗೊತ್ತಾಗುಟ್ಟು. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆನ ಸಂಸದರು ಆಗಿದ್ದ ಪ್ರತಾಪ್ ಸಿಂಹ ಅವರ ಅಧ್ಯಕ್ಷತೆಯಲ್ಲಿ ಜುಲೈ 8 ಹೊತ್ತಾರೆ 10 ಜಿಲ್ಲಾ ಪಂಚಾಯತ್ ಸಭಾಬಾಡಿಯಲ್ಲಿ ನಡೆದದೇತ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿನ ಸದಸ್ಯ ಕಾರ್ಯದರ್ಶಿ ಹಂಗೆ ಜಿಲ್ಲಾಧಿಕಾರಿಗ ಡಾ ಬಿಸಿ ಸತೀಶ ಅವು ತಿಳಿಸಿಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ.

ഭൂകമ്പക്ക് സംബന്ധപ്പെട്ടനക്ക് തജ്ഞങ്ങളുടെ തണ്ട ജില്ലക്ക് പോപ്പതുണ്ട്. അങ്ങനെ നാളെ ചമ്പു ഗ്രാമക്ക് കന്ദായ സച്ചുവങ്ക ഭേട്ടി കൊടുപ്പാം. ചാമുണ്ടേശ്വരി നഗരത്തിൽ തൊന്തരയിലുള്ളോ കുടുംബക്കാര തൊടിക്കെ ബോരക്കടക്ക് സ്ഥലാന്തരമാടുണ്ടെന്ന് കേട്ടുണ്ടത്. ജില്ലാടലിത്ത ജില്ലാ പഞ്ചായത്ത് പിഞ്ഞ പരിശിഷ്ടവർഗത്ര കല്യാണ ഇലാക്കിയുടെ ആജ്ഞയിൽ വിരാജ്പെട്ടി താലൂക്ക പാലിപേട്ട മെട്രിക് പൂർവ്വ ആമക്കട വിദ്യാർത്ഥി നിലയക്ക് പുതിയ കെട്ടിടത്തിലെ ഉദ്ഘാടന കാര്യക്രമ മത്യന്ത് ഒയമ്പതാങ്ക പൊലാക്ക 12 ഗണ്ടയ്ക്ക് പാലിപേട്ടത്തിൽ നടപ്പാം. കാര്യക്രമത്തിൽ പ്രാഥമിക പിഞ്ഞ പ്രൗഢശിക്ഷണ സച്ചിവ പിഞ്ഞ കൊടകു ജില്ലാ ഉസ്തുവാരി സച്ചിവ ബി സി നാഗേഷ് കൂടനക്ക് മുഖ്യപട്ടവ് ഹാജർ.